ಗೆಳೆಯರೇ, ನನ್ನ ಗೆಳತಿಯರೇ, ಮಾತು ಹಾಡು ಕತೆ ಕವಿತೆ ನಾದ ವಿನೋದ, ಈ ನಿಮ್ಮ ಹಾಸನ ಎಫ್ಎಂ ನಲ್ಲಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಹೌದು, ಸಂತೋಷಕ್ಕೆ ಮನ ವಿಕಾಸಕ್ಕೆ ನೀತಿ ಕೇಳಿ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಕೇಳುಗರು, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ, ಮೂಡಿ ಬರ್ತಾ ಇದೆ ಕಂಪನಾಂಕ 102.2 ಮೆಗಾ ಹರ್ಟ್ಸ್ ಗಳಲ್ಲಿ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕೃಷಿ ಚಟುವಟಿಕೆಗಳ ಅನುಷ್ಠಾನ, ಈ ವಿಚಾರವನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೇಗೆ ಅನುಷ್ಠಾನಗೊಂಡಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಈ ಯೋಜನೆ ಏನು, ಯಾರಿಗಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ, ನಮ್ಮ ಕೃಷಿಕರು ಹೇಗೆ ಈ ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು, ಹೇಗೆ ಮಾಡಿಕೊಳ್ತಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ MR ರಂಗಸ್ವಾಮಿ ಅವರು. ರಂಗಸ್ವಾಮಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಜೊತೆಗೆ ಇದೇ ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿಯ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ DS ಅರುಣ್ ಕುಮಾರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅರುಣ್ ಕುಮಾರ್ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದು ಬಹಳ ವರ್ಷಗಳಾಯಿತು, ಏನು ಈ ಯೋಜನೆಯ ಮುಖ್ಯ ಅಂಶಗಳು? ಈಗ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಕೃಷಿಕರಿಗೆ ಹಲವಾರು ಯೋಜನೆಗಳನ್ನ ಕೊಡ್ತಾ ಇದೀವಿ. ಅದರಲ್ಲಿ ಸಂಬಂಧಪಟ್ಟ ಹಾಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ 18 ವರ್ಷ ಮೇಲ್ಪಟ್ಟವರಿಗೆ ಮೊದಲನೇದಾಗಿ ಜಾಬ್ ಕಾರ್ಡ್ ಕೊಡುವಂಥದ್ದು, ಮತ್ತೆ ಪ್ರತಿಯೊಂದು ಜಾಬ್ ಕಾರ್ಡ್ಗೆ 100 ದಿನ ನಾವು ನಿಗದಿಯಾಗಿ ಕೂಲಿ ಅಂತ ಕೊಡುವಂಥದ್ದು. ಒಂದು ದಿನಕ್ಕೆ ಕೂಲಿಯ ಮೊತ್ತ 309 ರೂಪಾಯಿಗಳಿರ್ತದೆ ಈಗ. ಆಮೇಲೆ ಇಲಾಖೆ ವೈಸ್ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಮತ್ತು ಅರಣ್ಯ ಇಲಾಖೆ, ಈ ಥರ ಇಲಾಖೆವಾರುಗಳು ಕೆಲವೊಂದು ಸವಲತ್ತುಗಳನ್ನ ಕೊಡ್ತೀವಿ. ಕನಿಷ್ಠ 100 ದಿನಗಳು ನಾವು ಅವರಿಗೆ ಕೂಲಿಯನ್ನು ಕೊಟ್ಟೇ ಕೊಡ್ತೀವಿ, ಗ್ಯಾರಂಟಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಅಂದರೆ ಗ್ಯಾರಂಟಿ, ಅದೊಂದು ಕಾಯ್ದೆ. ನಾವು ಯಾರು ಜಾಬ್ ಕಾರ್ಡ್ಗಳನ್ನ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಂದಿರ್ತಾರೆ ಕುಟುಂಬದವರಿಗೆ, ಅವರಿಗೆ 100 ದಿನ ಗ್ಯಾರಂಟಿ ಕೆಲಸವನ್ನು ಕೊಡ್ತೀವಿ ಅಂತ. ಯಾರಿಗೆ ಉದ್ಯೋಗವನ್ನು ಕೊಡ್ತೀರ ಇಲ್ಲಿ? ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 9 ಕ್ರೈಟೀರಿಯಾಗಳು ಇರುವಂತಹ BPL ಕಾರ್ಡ್ ಹೊಂದಿರುವಂಥವ್ರು ಹಾಗೂ ಅತಿ ಸಣ್ಣ ರೈತರು ಹೊಂದಿರುವಂಥವ್ರು, ಆಮೇಲೆ ನಮ್ಮ ಪಂಚಾಯತಿ ಇಂದಿರಾ ಆವಾಸ್ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ, SC/ST ಫಲಾನುಭವಿಗಳಿಗೆ, ಆಮೇಲೆ 2011 ಸೆನ್ಸಸ್ ಅಲ್ಲಿ ಬಡ ಕುಟುಂಬ ಇರುವಂತ ಎಲ್ಲರಿಗೂ ಕೂಡ ಜಾಬ್ ಕಾರ್ಡ್ ಅನ್ನ ಕೊಡ್ತೀವಿ. ಈಗ ಜಾಬ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕಾಗುತ್ತೆ? ನಮ್ಮ ಗ್ರಾಮ ಪಂಚಾಯಿತಿಗೆ ಬಂದು ಅವರು ಒಂದು ಅರ್ಜಿನ ಕೊಟ್ಟು ಸಂಬಂಧಪಟ್ಟಂತ ಅವರ ಆಧಾರ್ ಕಾರ್ಡು ಮತ್ತೆ ಅವರ ಸ್ಥಳೀಯ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದುವಂತ ಒಂದು ಖಾತೆಯ ಜೆರಾಕ್ಸ್ ಪ್ರತಿ, ಅವರು ಕುಟುಂಬದಲ್ಲಿ ಎಷ್ಟು ಜನ 18 ವರ್ಷ ಮೇಲ್ಪಟ್ಟು ಇಲ್ಲಿ ಇಲ್ಲೇ ಇರುವಂಥವರು ಅಂದರೆ ಕೆಲಸ ನಿರ್ವಹಿಸುವಂಥವರು ಒಂದೊಂದು ಫೋಟೋಕನ್ನು ಕೊಟ್ಟರೆ ನಾವು ಗ್ರಾಮ ಪಂಚಾಯತಿಲಿ ಒಂದೇ ದಿನದಲ್ಲಿ ಜಾಬ್ ಕಾರ್ಡ್ಗಳನ್ನ ಮಾಡ್ತೀವಿ. ಏನೆಲ್ಲ ಕೆಲಸವನ್ನು ಮಾಡಬಹುದು ಮತ್ತು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಬಹುದು? ಅವರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಎಲ್ಲಿ ಬೇಕಾದರೂ ಹೋಗಿ ಕೆಲಸವನ್ನು ಮಾಡಬಹುದು ಸಮುದಾಯ ಕಾಮಗಾರಿಗಳಿಗೆ. ಅದು ಬಿಟ್ಟರೆ ಅವರೇ ಮನೆಗಳಲ್ಲಿ ಅವರ ಗ್ರಾಮಗಳಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಕೂಡ ನಿರ್ವಹಿಸ್ಕೋಬಹುದು ಅವರು. ಈಗ ವೈಯಕ್ತಿಕ ಕಾಮಗಾರಿಗಳು ಅಂತ ಹೇಳಿ ಹೇಳಿದ್ರು, ಈ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಆಗಬಹುದು, ಹೇಗೆ ಇದು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆ ಒಂದು ಜಾಬ್ ಕಾರ್ಡ್ಗಳನ್ನು ಹೊಂದಿರತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟು ಜನಾಂಗದವ್ರು ಇರ್ಬೋದು, ಮತ್ತು ಬಡತನ ರೇಖೆಗಿಂತ ಕೆಳಗೆ BPL ಕಾರ್ಡ್ ಹೊಂದಿರತಕ್ಕಂಥವರು, ಮತ್ತು ಸ್ತ್ರೀ ಪ್ರಧಾನ ಕುಟುಂಬಗಳು, ವಿಕಲಚೇತನ ಪ್ರಧಾನ ಕುಟುಂಬಗಳು, ಭೂಸಾಧಾರಣ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು, ಇಂದಿರಾವಾಸ್ ಯೋಜನೆ ಫಲಾನುಭವಿಗಳು, ಇವರುಗಳು ವೈಯಕ್ತಿಕ ಹಾಗೂ ಮತ್ತು ಸಾಮೂಹಿಕ ಅಂದರೆ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡೋಂಥದ್ದು, ಮಣ್ಣು ಹೋಳನ್ನು ಎತ್ತಂಥದ್ದು, ಮತ್ತು ನೀರು ಗೌಲೆಗಳನ್ನು ತೆಗೆಯುವಂಥದ್ದು, ಹಾಗೂ ಇದು ಸಾಮೂಹಿಕ ಅಂದರೆ ಇದರಲ್ಲಿ ಗುಂಪುಗಾರಿಕೆಯಾಗಿ ಅನೇಕ ಒಂದು ಸಮಯದಲ್ಲಿ 30-40 ಜನ ಕೆಲಸ ಮಾಡ್ತಕ್ಕಂಥ ಜಾಗಗಳು ಅದು. ಹಾಗೂ ವೈಯಕ್ತಿಕವಾಗಿ ಅಂದರೆ ತೋಟಗಾರಿಕೆ ಇಲಾಖೆ ಅಡಿಕೆ ಬೆಳೆ ಆಗಿರ್ಬೋದು, ತೆಂಗು ಬೆಳೆ ಆಗಿರ್ಬೋದು, ಮತ್ತು ಮೆಣಸು, ಹಾಗೆ ನಮ್ಮ ಭಾಗದಲ್ಲಿ ಕಾಫಿ ಬೆಳೆಗೆ ಮೆಣಸು ಕೂಡ ಬರುತ್ತೆ, ಅದರಲ್ಲಿ ನೀರುಗಾಲುವೆ ಕಾಫಿ ತೋಟಕ್ಕೆ. ಹಾಗೂ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಒಬ್ಬ ಕುಟುಂಬದಲ್ಲಿ ಒಂದು ಸೋಕ್ ಪಿಟ್ ನಿರ್ಮಾಣ ಮಾಡ್ಕೋಬೋದು, ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಡೋದು, ಕುರಿ ಕೊಟ್ಟಿಗೆ, ಹಂದಿ ಶೆಡ್ಡು, ಹಾಗೂ ಎರೆಹುಳು ಘಟಕ, ಹೀಗೆ ಅನೇಕ ನಮ್ಮ ಉದ್ಯೋಗದ ಜೊತೆಗೆ ಅವರಿಗೂ ಕೂಡ ರೈತರು ಕೂಡ ಈ ಒಂದು ಸಂದರ್ಭದಲ್ಲಿ ಆದಾಯ ಆಗುತ್ತೆ. ಯಾಕೆಂದರೆ ಹಿಂದೆ ಅವರು ಗುಳೆ ಹೋಗ್ತಂಥ ಸಂದರ್ಭ ಇತ್ತು, ಈಗ ನಮ್ಮ ಭಾಗದಲ್ಲಿ ಕಡಿಮೆ ಇರ್ಬೋದು, ಉತ್ತರ ಕನ್ನಡದಲ್ಲಿ ಅದು ಹೆಚ್ಚಿದೆ. ನಮ್ಮ ಭಾಗದಲ್ಲೇ ವೈಯಕ್ತಿಕವಾಗಿ ಕಂಪನಿಗಳಿಂದ ಸಣ್ಣ ರೈತರಿಗೆ ತುಂಬ 3 ಎಕರೆ ಒಳಪಟ್ಟಂತಿರ್ತಕ್ಕಂಥ ಎಲ್ಲ ರೈತರು ಕೂಡ ಈ ಒಂದು MNERGA ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ಮೊದಲು ಅವರು ತಮ್ಮ ಜಮೀನಲ್ಲಿ ಯಾವುದೇ ಕೆಲಸ ಮಾಡುವಾಗ ಆಳುಗಳನ್ನು ಕರೆದು ಮಾಡಬೇಕಂತ ಸಂದರ್ಭ ಇತ್ತು, ಈಗ ಆ ಸಂದರ್ಭ ಮುಗಿದೋಗಿದೆ. ಈಗ ಉದಾಹರಣೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಬೆಳೆಗೆ ನಾವು 1 ಎಕರೆಗೆ 1,09,000 ರೂಪಾಯಿನ ಕೊಡ್ತಾ ಇದ್ದೀವಿ, ತೆಂಗು ಬೆಳೆಗೆ 1 ಎಕರೆಗೆ 25,000 ರೂಪಾಯಿನ ಕೊಡ್ತಾ ಇದ್ದೀವಿ, ಮೆಣಸು ಬೆಳೆಗೆ 1 ಎಕರೆಗೆ 50,000 ರೂಪಾಯಿನ ಕೊಡ್ತಾ ಇದ್ದೀವಿ, ಬಾಳೆ ಕೃಷಿಗೆ 65,000 ಕೊಡ್ತಾ ಇದ್ದೀವಿ, ಹಾಗೆ ಬದು ನಿರ್ಮಾಣ 1 ಎಕರೆಗೆ 25,000 ರೂಪಾಯಿನ ಕೊಡ್ತೇವೆ, ಎರೆಹುಳು ಘಟಕಕ್ಕೆ 44,000 ಕೊಡ್ತೇವೆ, ಹಾಗೆ ಕಾಫಿ ತೋಟಕ್ಕೆ ನೀರು ಗುಂಡಿಯನ್ನು ತೊಡ್ತಕ್ಕಂಥ ಸಂದರ್ಭಕ್ಕೆ 20,000, ಹಾಗೆ ಸೋಕ್ ಪಿಟ್ಟು ಅಂದರೆ ಬತ್ತಲು ಗುಂಡಿಗಳಿಗೆ 14,000 ರೂಪಾಯಿ, ಹಾಗೆ ದನದ ಕೊಟ್ಟಿಗೆ ಈ ಹಳೆಯದು 43,000 ಕೊಡ್ತಾ ಇದ್ವಿ, ಈಗ 54,000 ರೂಪಾಯಿ ಆಗಿದೆ, ಹಾಗೆ ಕುರಿ ಕೊಟ್ಟಿಗೆ ಕೂಡ 68,000 ರೂಪಾಯಿ, ಹಂದಿ ಸೆಡ್ಗೆ 91,000 ರೂಪಾಯಿ, ಎಲ್ಲರಿಗೂ ಕೂಡ ಟಾಯ್ಲೆಟ್ಗಳಿಗೆ 12,000 ರೂಪಾಯಿ, ಮತ್ತು ಪರಿಶಿಷ್ಟ ಜಾತಿಗೆ 15,000 ರೂಪಾಯಿ, ಈ ರೀತಿಯಾಗಿ ನಾವು ಕೊಡ್ತಾ ಇದ್ದೀವಿ. ಈಗ ಸಾಮುದಾಯಿಕ ಕೆಲಸ ಮತ್ತು ವೈಯಕ್ತಿಕ ಕೆಲಸ ಅಂತ ಹೇಳಿ ಅಧ್ಯಕ್ಷರು ಹೇಳಿದರು. ಸಾಮೂಹಿಕ ಕೆಲಸ ಅಂತ ಅಂದ್ರೇನು, ವೈಯಕ್ತಿಕ ಕೆಲಸ ಅಂತ ಅಂದ್ರೇನು, ಯಾವ್ಯಾವ ಕೆಲಸವನ್ನು ಈ ಒಂದು ವಿಭಾಗದಲ್ಲಿ ಮಾಡಿಕೊಳ್ಬೋದು? ಸಾಮೂಹಿಕ ಕಾಮಗಾರಿಗಳಂದರೆ ಒಂದು ಊರಿಗೆ ಆಗುವಂಥದ್ದು ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕೆರೆ ಕೆಲಸ, ಕೆರೆ ಹೂಳೆತ್ತುವುದಾಗಿರ್ಬೋದು, ನಮ್ಮ ಹೊಲ ನಮ್ಮ ರಸ್ತೆ, ಈ ಥರ ಕೆಲವೊಂದು ಸಾಮೂಹಿಕ ಕಾಮಗಾರಿಗಳು ಬರುತ್ತದೆ. CC ರೋಡು, CC ಚರಂಡಿಗಳು, ನಮ್ಮ ಗ್ರಾಮ ಪಂಚಾಯತಿಗೆ ಏನು ಲೇಬರ್ ಬಜೆಟ್ ಕೊಡ್ತಾರೆ ಅದು ಅನುಗುಣವಾಗಿ 10% ರಸ್ತೆಗಳನ್ನ ಮಾಡ್ತೀವಿ. ಇನ್ನು ಉಳಿದ ಹಾಗೆ ಎಲ್ಲ ಜಲ್ಲಿ ರಸ್ತೆ, ಗ್ರಾವಲ್ ರಸ್ತೆ, ಜಮೀನುಗಳಿಗೆ ರೈತರಿಗೆ ಹೋಗೋಕ್ಕೆ ಒಂದು ರಸ್ತೆ ಮಾಡ್ಕೋ, ಇವೆಲ್ಲ ಸಮುದಾಯ ಕಾಮಗಾರಿಗಳು ಬರ್ತವೆ. ವೈಯಕ್ತಿಕ ಕಾಮಗಾರಿಗಳು ಅಂದರೆ ಫಲಾನುಭವಿ ಅವನು ಜಮೀನಿಗೆ ವೈಯಕ್ತಿಕವಾಗಿ ಮಾಡ್ಕೊಳ್ಳೋದು, ಇಲ್ಲ ಅಕ್ಕಪಕ್ಕದ ಮನೆಗೆ ಅವನು ಯಾವ ಪಕ್ಕದ ಮನೆ ಏನಾದ್ರು ಒಂದು ಕೆಲಸ ಮಾಡ್ಕೊತಾನೆ ಅವನಿಗೆ ಅವನು ಹೋಗಿ ಕೆಲಸ ಮಾಡಿಕೊಡೋದು, ಇದು ವೈಯಕ್ತಿಕ ಕೆಲಸಗಳು ಈ ತ್ರಿ ಅಂತ ಬರುತ್ತೆ. ವೈಯಕ್ತಿಕ ಕೆಲಸಗಳು ಅಂತ ಅಂದ್ರೆ ಏನೆಲ್ಲ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ? ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾ ಅವಕಾಶಗಳು ಇದೆ ಸರ್. ಅರಣ್ಯ ಇಲಾಖೆಗೆ ಹೋದ್ರೆ ನಾವು ಅವರಿಗೆ ಗಿಡ ನೆಟ್ಕೊಳ್ಳಕ್ಕೆ ಗಿಡನೂ ಕೊಡ್ತೀವಿ, ಆಮೇಲೆ ಕೊಟ್ಟಿಗೆಗಳನ್ನ ಕೊಡ್ತೀವಿ, ಇದರಲ್ಲಿ ರೇಷ್ಮೆ ಇಲಾಖೆಗೆ ಟ್ರಂಚಿಂಗ್ ಮಂಚಿಂಗ್ ಕೊಡ್ತೀವಿ, ಹೊಸ ಬಿತ್ತನೆ ನಾಟಿ ಮಾಡೋಕ್ಕೂ ಕೂಡ ಒಂದು ಅವಕಾಶ ಕೊಡ್ತೀವಿ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತೋಟಗಾರಿಕೆ ಇಲಾಖೆಗಳಿಂದ ಮಾವು, ಸಪೋಟ, ತೆಂಗು, ಕಾಳುಮೆಣಸು, ದಾಳಿಂಬೆ, ಕೆಲವು ತೆಂಗಿನ ಗಿಡ, ಈಗ ಅಡಕೆ ಗಿಡಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹೋದ್ರೆ ನಾವು ರೈತರಿಗೆ ಅವರ ಜಮೀನಿಗೆ ಅನುಗುಣವಾಗಿ ಬದುಗಳನ್ನ ನಿರ್ಮಾಣ ಮಾಡಕ್ಕೆ ಬದು ನಿರ್ಮಾಣ ಕೊಡ್ತಿದ್ವಿ, ಕೃಷಿ ಹೊಂಡಗಳನ್ನ ಕೊಡ್ತಿದ್ವಿ, ಆಮೇಲೆ ಕಂದಕ ಬದುಗಳನ್ನ ಕೊಡ್ತಿದ್ವಿ. ಬದು ನಿರ್ಮಾಣ ಪಕ್ಕದಲ್ಲೇ ಗಿಡಗಳನ್ನ ನೀಡಕ್ಕೆ ಅದನ್ನು ಕೂಡ ಕಂದಕ ಬದುಗಳನ್ನ ಕೊಡ್ತಿದ್ವಿ. ಇದು ಇಷ್ಟು ವೈಯಕ್ತಿಕ ಕೆಲಸಗಳು. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಗೆ ಹೋಲಿಸ್ಕಂದ್ರೆ ಸ್ವಂತ ಬೋರ್ವೆಲ್ ಇದ್ರೆ ಅಲ್ಲಿಗೆ ಇಂಗು ಗುಂಡಿಗಳನ್ನ ಕೊಡ್ತಾ ಇದೀವಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ಕುರಿ ಶೆಡ್ಗಳನ್ನ ಕೊಡ್ತಿದ್ವಿ, ಕೋಳಿ ಶೆಡ್ ಕೊಡ್ತಾ ಇದೀವಿ, ಕೊಟ್ಟಿಗೆ ನಿರ್ಮಾಣ, ಈ ತರ ನಾವೆಲ್ಲ ಫಲಾನುಭವಿ ಎಲ್ಲ ಸವಲತ್ತುಗಳನ್ನ ಉದ್ಯೋಗ ಖಾತ್ರಿಯಲ್ಲಿ ಕೊಡ್ತಾ ಇದೀವಿ. ನಾವು ಈ ವೈಯಕ್ತಿಕ ಸೌಲಭ್ಯ ಕೊಡೋದ್ರಿಂದ ಅವರು ಕೆಳಮಟ್ಟದಲ್ಲಿಂದ ಅವರು ಆರ್ಥಿಕ ಮಟ್ಟ ಸುಧಾರಣೆಗೋಸ್ಕರ ನಾವು ಉದ್ಯೋಗ ಖಾತ್ರಿಯಲ್ಲಿ 100 ದಿನ ಅವ್ರಿಗೆ ಕೆಲಸ ಕೊಟ್ಟು ಈ ಒಂದು ಸೌಲಭ್ಯ ಕೊಡೋದ್ರಿಂದ ಅವ್ರ ಜೀವನ ಮಟ್ಟವನ್ನು ಸುಧಾರಣೆ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೋಬೇಕು, ಅದು ನಮ್ಮ ಪಂಚಾಯತಿಯಲ್ಲಿ ಅಥವಾ ನಮ್ಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಅದರ ಒಂದು ಪ್ರಕ್ರಿಯೆ ಅಥವಾ ಪ್ರೋಸೆಸ್ ಅನ್ನ ಅಂತದ್ದು ಹೇಗಿರುತ್ತೆ? ಕೆಲಸವನ್ನ ಹೇಗೆ ಗುರುತು ಮಾಡ್ತೀರಾ? ಹೇಗೆ ಅದಕ್ಕೆ ಅನುಮೋದನೆಯನ್ನ ನೀಡ್ತೀರಾ? ನಾವು ಗ್ರಾಮ ಸಭೆಗಳನ್ನ ಆಯೋಜಿಸ್ತೀವಿ. ಪ್ರತಿ 6 ತಿಂಗಳಿಗೆ ಒಮ್ಮೆ ನಮ್ಮ ಪಂಚಾಯತ್ ವ್ಯಾಪ್ತಿ ಗ್ರಾಮ ಸಭೆಗಳನ್ನ ವ್ಯಾಪ್ತಿ ಮಾಡಿ ಹಾಗೂ ವಾರ್ಡ್ ಸಭೆಗಳನ್ನ ಇರುತ್ತೆ. ಅಲ್ಲಿ ತಮಗೆ ಏನು ಬೇಕು ಅನ್ನೋದನ್ನ ಅರ್ಜಿ ಕೊಡೋದ್ರ ಮುಖಾಂತರ ಫಲಾನುಭವಿಗಳು ಆ ಒಂದು ಅರ್ಜಿಗಳನ್ನ ಕೊಟ್ಟಿರ್ತಾರೆ. ಅದನ್ನು ನಮ್ಮ ಪಂಚಾಯತಿನಲ್ಲಿ ಮತ್ತೆ ಒಂದು ಏನು ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಮಾಡಿ ಯಾರನ್ನು ಸೆಲೆಕ್ಟ್ ಮಾಡಬೇಕು, ಯಾರಿಗೆ ಅದರಲ್ಲಿ ಎಷ್ಟು BPL ಅಡಿನಲ್ಲಿ ಬರ್ತಾರಾ ಇಲ್ಲ ಬರಲ್ವಾ, ಫಲಾನುಭವಿಗಳು ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಮ್ಮ ಪಂಚಾಯತಿಯ ಎಲ್ಲ ಸಭೆಯಲ್ಲಿ ಮೀಟಿಂಗ್ ಮಾಡಿ ಆಮೇಲೆ ಸಾಮಾನ್ಯ ಸಭೆಯನ್ನು ಅಪ್ರೂವಲ್ ಮಾಡಿ ಅದು ತಾಲೂಕು ಪಂಚಾಯತಿಯಿಂದ ಕಳಿಸಿ ಮತ್ತು ಜಿಲ್ಲಾ ಪಂಚಾಯತಿ ಕಳಿಸಿ ಅಲ್ಲಿಂದ ಅದನ್ನು ನಾವು ಅಪ್ರೂವಲ್ ತಗೊಂಡು ಅನಂತರ ಅವರಿಗೆ ನಾವು ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಪಂಚಾಯತಿಯಿಂದ ಅನುಮತಿ ಕೊಡ್ತೀವಿ. ಅದಾದ ನಂತರ ಅವರು ತಮ್ಮ ಏನು ಜಾಬ್ ಕಾರ್ಡನ್ನು ಹೊಂದಿರ್ತಾರೆ ಅದನ್ನು ನಮ್ಮ ಪಂಚಾಯತಿಗೆ ತೊಗೊಂಬಂದು ಕೊಟ್ಟು ಅದು ವೈಯಕ್ತಿಕವಾಗಾದರೆ ತೋಟಗಾರಿಕೆ ಇಲಾಖೆಗೆ ನಾವು ಕಳಿಸ್ತೀವಿ. ತೋಟಗಾರಿಕೆ ಇಲಾಖೆಯವರೇ ಅವರೇ ಕೂಡ ಆ ಒಂದು ಕಾರ್ಯನ ಯೋಚಿಸಿ ಅವರಿಗೆ ಅಮೌಂಟನ್ನು ಅವರೇ ಕೊಡ್ತಾರೆ. ಅಂದರೆ ಎಲ್ಲ ಕಾರ್ಯ ನಾವು ನಿರ್ವಹಣೆ ಮಾಡೋದು ಮಾತ್ರ ಪಂಚಾಯತಿನೇ. ಹಾಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದು ಓನ್ಲಿ ಸ್ವಾಕ್ ಪಿಟ್ ಆಗಿರೋದು ದನದ ಕೊಟ್ಟಿಗೆ ಕುರಿ ಕೊಟ್ಟಿಗೆ ಮಾತ್ರ ಅವರಿಗೆ ಏನು ಅವರು ಅಪ್ಲಿಕೇಶನ್ಗಳು ಅದ್ರ ಮೇಲೆ ನಾವು ಅವರಿಗೆ ಕೊಡ್ತೀವಿ. ಹಾಗೆ ಈ ಒಂದು ನಮ್ಮ ಪೀಡೆ ಹೇಳಿದಾಗೆ ಸಮುದಾಯ ಕಾರ್ಯಗಳಿಗೆ ಯಾವುದೇ ಕೆಲಸಗಳಿಗೆ ಅವರು ನಮ್ಮ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಕೊಡ್ತಾರೆ. ಆ ಆಧಾರದ ಮೇಲೆ ನಾವು ಅವರಿಗೆ ಕೆಲಸಗಳನ್ನು ಕೊಡಲಿಕ್ಕೆ ನಮ್ಮ ಪಂಚಾಯತಿಯಿಂದ ಅನುಮೋದನೆ ಕೊಡ್ತೀವಿ. ಈಗ ವೈಯಕ್ತಿಕ ಕಾಮಗಾರಿಯಲ್ಲಿ ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಕೊಳವೆ ಬಾವಿ ಮರುಪೂರ್ಣ ಘಟಕಕ್ಕೆ ಅವಕಾಶ ಇದೆ, ಶೌಚಾಲಯ ಮಾಡಿಕೊಂಡು ಶೌಚಾಲಯದ ಸುತ್ತಮುತ್ತ ನಾವು ಒಂದಷ್ಟು ಈ ಕಿಚನ್ ಗಾರ್ಡನ್ ಅಂತ ಹೇಳಿ ಹೇಳ್ತೀವಿ ಕೈತೋಟ, ಅದನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಪ್ರತಿಯೊಂದು ಕಾಮಗಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀವು ಹಣವನ್ನು ನೀಡ್ತೀರಾ? ಸರ್, ಕೊಟ್ಟಿಗೆ ಅಂದರೆ ಅದರಲ್ಲಿ ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ ಅಂತ ಎರಡು ಇದೆ. ಅದರಲ್ಲಿ ಕೊಟ್ಟಿಗೆಗಾದರೆ SC ST ಗಾದರೆ ಆಗಿನ ಒಂದು ಹಳೆಯ ಒಂದು ಇದು 35,000 ರೂಪಾಯಿ ಇತ್ತು, ಇವಾಗ 57,000 ರೂಪಾಯಿನ ಮಾಡಿದ್ದಾರೆ. ಹಾಗೆ ಅದು ಯಾವ ರೀತಿ ಇರಬೇಕು ಅಂದರೆ ಉದ್ದ ಅಳತೆ ಒಂದು ನಮ್ಮ ಪಂಚಾಯತಿ ಲಿಮಿಟಲ್ಲಿ ಇರುತ್ತೆ, 6 ಮೀಟ್ರ್ ಆಗಲ್ಲ, 1 ಮೀಟ್ರ್ ಉದ್ದ ಇರ್ತದೆ. ಆ ಒಂದು ಅಳತೆ ಆಧಾರದ ಮೇಲೆ ಅವರಿಗೆ ದುಡ್ಡನ್ನು ಕೊಡ್ತೀವಿ. ಹಾಗೆ ಕೊಳವೆ ಬಾವಿ ಮರು ಪೂರ್ಣ ಘಟಕ ಇಂಗು ಗುಂಡಿ ಅವ್ರಿಗೆ 20,000 ರೂಪಾಯಿಂದ ಕೊಡ್ತೀವಿ. ಅದು 8x8x8 ಆಳ, 8x ಅಗಲ, 8x ಉದ್ದ ಇರಬೇಕು. ಹಾಗೆ ಶೌಚಾಲಯ ಸುತ್ತಮುತ್ತ ಅವರಿಗೆ ಅಂದರೆ ಕೆಲವೊಂದು 5-6 ಸೀಬೆ, ಕರಿಬೇವು, ನೆಲ್ಲಿ, ನುಗ್ಗೆ, ಸಪೋಟ ಮತ್ತು ನಿಂಬೆ ಗಿಡಗಳನ್ನು ಹಾಕ್ಕೊಂಡ್ರೆ ಅವರಿಗೆ 1,500 ಉಚಿತವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೇವೆ. ಆ ಒಂದು ಮುಗಿದ ಮೇಲೆ ನಾವು ಅವರಿಗೆ ಅಮೌಂಟನ್ನು ತಮ್ಮ ಬ್ಯಾಂಕ್ ಖಾತೆಯನ್ನು ಡೀಟೇಲ್ಸನ್ನು ಕೊಟ್ಟಿರ್ತಾರೆ, ಅವ್ರ ಖಾತೆಗೆ ನೇರವಾಗಿ ಆ ಒಂದು ಸಂಬಂಧಪಟ್ಟ ಇಲಾಖೆಯಿಂದಲೇ ಕೂಡ ನೇರವಾಗಿ ಅವರಿಗೆ ಹಣ ಸಂದಾಯ ಆಗುತ್ತೆ. ನಮ್ಮ ಪಂಚಾಯತಿಯಿಂದ ಯಾವುದೇ ಅವರು ಕೆಲಸ ಮಾಡಿ ನಮ್ದು ಏನು ಮುಗಿದ ತಕ್ಷಣ ನಾವೇನು NMR ಅಂತ ಇದೆ ಅದನ್ನು ಪೂರ್ಣಗೊಳಿಸಿದ ತಕ್ಷಣ ಅವರ ಅಕೌಂಟ್ಗೆ ಪ್ರತಿ ವೀಕ್ಲಿ 6 ದಿವಸ ನಾವು ಅವರಿಗೆ ಒಂದು ಅಕೌಂಟ್ಗೆ ಸಂದಾಯ ಆಗೋ ಹಾಗೆ ಮಾಡ್ತೇವೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆದುಕೊಳ್ಳಿಕ್ಕೆ ಅವಕಾಶಗಳು ಇದ್ದಾವೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ತೋಟಗಾರಿಕೆ ಬೆಳೆಗಳನ್ನು ನಮ್ಮ ಕೃಷಿಕರು ಬೆಳೆದುಕೊಳ್ಳಬಹುದು ತಮ್ಮ ತಾಕಿನಲ್ಲಿ, ಅದಕ್ಕೆ ನೀವು ನೀಡತಕ್ಕಂತಹ ಸಹಾಯಧನ ಎಷ್ಟು? ಸರ್, ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗೆ 1 ಎಕರೆ ಒಳಗಡೆ 40 ಗಿಡಗಳನ್ನ ನೆಟ್ಕೊಂಡ್ರೆ ಅಂಥವ್ರಿಗೆ ನಾವು 16,737 ರೂಪಾಯಿ ಕೊಡ್ತೀವಿ. ಸಪೋಟನು ಅಷ್ಟೇ, 1 ಎಕರೆಗೆ ಮಿನಿಮಮ್ 40 ಗಿಡಗಳನ್ನ ನೆಟ್ಕೊಂಡ್ರೆ ಅದು ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಅಂತರ ಇರಬೇಕು, 10x10 ಅಂತರದಲ್ಲಿ 12,608 ರೂಪಾಯಿ ಕೊಡ್ತೀವಿ. ದಾಳಿಂಬೆ 160 ಗಿಡಗಳನ್ನ ನೆಟ್ಕೊಂಡ್ರೆ ಅದಕ್ಕೂ 22,068 ಕೊಡ್ತೀವಿ. ಕಾಳು ಮೆಣಸುಗಳನ್ನ ನೆಟ್ಕೊಂಡ್ರೆ 548 ಗಿಡ ನೆಟ್ಟರೆ ಅದು 26,396. ತೆಂಗು ಒಂದು ಎಕರೆಗೆ 50 ಗಿಡಗಳನ್ನ ನೆಟ್ಕೊಂಡ್ರೆ 9×9 ಅಂತರದಲ್ಲಿ 25,207 ರೂಪಾಯಿಗಳನ್ನ ಕೊಡ್ತೀವಿ. ಹೀಗೆ ತೋಟಗಾರಿಕೆ ಬೆಳೆಗಳ ವಿಸ್ತರಣೆ ಏನಿದೆಯೋ ಅದಕ್ಕೂ ಕೂಡ ಅವಕಾಶವನ್ನು ಈ ಒಂದು ಯೋಜನೆಯಲ್ಲಿ ಮಾಡಿಕೊಡಲಾಗಿದೆ. ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಆಗಿರಬಹುದು, ಕೃಷಿ ಇಲಾಖೆ ಆಗಿರಬಹುದು, ಮತ್ತು ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು, ಇದುವರೆಗೆ ಎಷ್ಟು ಸಂಖ್ಯೆಯಲ್ಲಿ ನೀಡಿದ್ದೀರಿ, ಎಷ್ಟು ಜನ ಫಲಾನುಭವಿಗಳು ಇದರ ಒಂದು ಉಪಯೋಗವನ್ನು ಮಾಡಿಕೊಂಡಿದ್ದಾರೆ? ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದುವರೆಗೆ 21-22 ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಬೆಳೆಗೆ ಸುಮಾರು 70 ಜನ ಫಲಾನುಭವಿಗಳು ಈ ಒಂದು ಸದುಪಯೋಗ ಪಡ್ತಾರೆ. ಅವರಿಗೆ ಸುಮಾರು 70 ಲಕ್ಷವರೆಗೆ ಅಮೌಂಟನ್ನು ಕೊಟ್ಟಿದ್ದೇವೆ. ತೆಂಗನ್ನು 25,000 ರೂಪಾಯಿ ನನಗೆ ಸುಮಾರು 35 ಜನ ಕೊಟ್ಟಿದ್ದೀವಿ. ಹಾಗೆ ಒಂದು ಕಾಳು ಮೆಣಸಿಗೆ 50,000 ರೂಪಾಯಿ ನನಗೆ 20 ಜನಕ್ಕೆ ಕೊಟ್ಟಿದ್ದೇವೆ. ಹಾಗೆ ಬಾಳೆಗಿಡಕ್ಕೆ 65,000 ರೂಪಾಯಿ ನನಗೆ ಒಬ್ಬರೇ ಮಾತ್ರ ತಗೊಂಡಿದ್ದಾರೆ. ಅದು ಬದು ನಿರ್ಮಾಣನ 25,000 ರೂಪಾಯಿ ನನಗೆ 12 ಜನ ಕೊಟ್ಟಿದ್ದೇವೆ. ಎರೆಹುಳು ಘಟಕನ 44,000 ರೂಪಾಯಿ ನನಗೆ 8 ಜನಕ್ಕೆ ನಾವು ನೀಡಿದ್ದೇವೆ. ಆಮೇಲೆ ಕಾಫಿ ತೋಟಕ್ಕೆ ನೀರುಗುಂಡಿನ 20,000 ರೂಪಾಯಿ ನನಗೆ 5 ಜನ ಈ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ. ಸೋಕ್ ಪಿಟ್ಟಿಗೆ 14,000 ರೂಪಾಯಿ ನನಗೆ 189 ಜನ ಇದುವರೆಗೂ ಈ ಒಂದು ಯೋಜನೆನ ಅನುಭವಿಸ್ತಾ ಇದ್ದಾರೆ. ದನದ ಕೊಟ್ಟಿಗೆಗೆ 43,000 ರೂಪಾಯಿ ನನಗೆ 65 ಜನಕ್ಕೆ ಕೊಟ್ಟಿದ್ದೀವಿ. ಕುರಿ ಕೊಟ್ಟಿಗೆನ 68,000 ರೂಪಾಯಿ ನನಗೆ 6 ಜನಕ್ಕೆ ಕೊಟ್ಟಿದ್ದೀವಿ. ಹಂದಿ ಶೆಡ್ಡನ್ನು 91,000 ರೂಪಾಯಿ ನನಗೆ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದೀವಿ. ಹಾಗೆ ಟಾಯ್ಲೆಟನ್ನು 12,000 ರೂಪಾಯಿ ನನಗೆ 229 ಜನ ತಗೊಂಡಿದ್ದಾರೆ. ಹಾಗೆ ಅದರಲ್ಲಿ ಪರಿಶಿಷ್ಟ ಜಾತಿಗೆ 15,000 ರೂಪಾಯಿ ನನಗೆ 148 ಜನಕ್ಕೆ ಕೊಟ್ಟಿದ್ದೀವಿ. ಟೋಟಲ್ 3,60,00,000 ರೂಪಾಯಿಗಳನ್ನು ನಾವು ಈ ಒಂದು ವೈಯಕ್ತಿಕ ಕಾಮಗಾರಿಗೆ ಇದುವರೆಗೂ ನಾವು 21-22 ಸಾಲಿಂದ ನೀಡಿದ್ದೀವಿ. ಹಾಗೆ ಸಮುದಾಯ ಕಾಮಗಾರಿಗಳಿಗೆ ಬಂದರೆ 21-22 ಸುಮಾರು 50,49,000 ರೂಪಾಯಿನ ನೀಡಿದ್ದೇವೆ. ಹಾಗೆ 22-23 35,20,000 ರೂಪಾಯಿನ ನೀಡಿದ್ದೇವೆ. ಹಾಗೆ ಈಗಾಗಲೇ ಇನ್ನೂ 30,00,000 ರೂಪಾಯಿ ಯೋಜನೆ ಅಂತಲೂ ಕೂಡ ಇದ್ದೇವೆ. ಇದಿಷ್ಟೇ ಅಲ್ಲದೆ ರೇಷ್ಮೆ ಇಲಾಖೆಯ ಯೋಜನೆಗಳನ್ನು ಕೂಡ ನಮ್ಮ ಕೃಷಿಕರು ತಮ್ಮ ತಾಕಿನಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ಳಬಹುದು, ಹಾಗೂ ಕೃಷಿ ಇಲಾಖೆಯ ಕಾಮಗಾರಿಗಳನ್ನು ಕೂಡ ಒಂದಷ್ಟು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಏನೆಲ್ಲ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಸರ್? ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಾಗೆ ಹೊಸದಾಗಿ ನಾಟಿ ಮಾಡೋಂಥವು ಕೂಡ ಕೊಡ್ತಾರೆ. 1 ಎಕರೆಗೆ 5,000 ಗಿಡಗಳನ್ನ ಅವರು ನಾಟಿ ಮಾಡ್ಕೊಂಡ್ರೆ ಅಂದ್ರೆ ಹಿಪ್ಪನೇರಳೆನ 1,18,000 ರೂಪಾಯಿ ಕೊಡ್ತೀವಿ ಇಲಾಖೆಯಿಂದ ನಮ್ಮ ನರೇಗದಲ್ಲಿ. ಮತ್ತು ಅವ್ರ ಇಲಾಖೆ ಅನುದಾನ ಬೇರೆ ಅಂತ ಕನ್ವರ್ಜೆನ್ಸಿಲಿ 43,000 ಕೊಡುತ್ತೆ. ಆಮೇಲೆ ರಂಚಿಂಗ್ ಮಂಚಿಂಗ್ ಅಂತ ಬರುತ್ತೆ, ಅದು ಕೂಡ ಮಾಡಿದರೆ ನಮ್ಮ ನರೇಗದಿಂದ 1,18,000 ರೂಪಾಯಿ, ಅವ್ರ ಇಲಾಖೆಯಿಂದ 1,87,507 ರೂಪಾಯಿ ಅವ್ರ ಇಲಾಖೆಯಿಂದ ಕನ್ವರ್ಜೆನ್ಸಿಲಿ ಬರುತ್ತೆ. ಹಾಗೆ ಕೃಷಿ ಇಲಾಖೆಗೆ ಕಾಮಗಾರಿಗಳು ಕೂಡ ಸಂಬಂಧಪಟ್ಟಂತೆ ಕ್ಷೇತ್ರ ಬದುಕೆ 10,240 ರೂಪಾಯಿ ಕೊಡ್ತೀವಿ. ಎರೆಹುಳ ಘಟಕ ಮಾಡಿ ಅದರಲ್ಲೂ ಕೂಡ ಬರುವಂತ ಗೊಬ್ಬರವನ್ನು ಬೇರೆಯವರಿಗೆ ಮಾರಾಟ ಮಾಡೋದ್ರಿಂದ ನಾವು ಅದಕ್ಕೆ ಎರೆಹುಳ ಘಟಕ ನಿರ್ಮಾಣ ಮಾಡೋದು 2 ತೊಟ್ಟಿಗಳಿಗೆ 22,000 ರೂಪಾಯಿ ಕೊಡ್ತೀವಿ. ಇನ್ನು ನೀರು ಗುಂಡಿ ಅಂತ ರೈತರು ಜಮೀನುಗಳಲ್ಲಿ ಮಾಡ್ಕೊಳ್ತಾರೆ, ಅದಕ್ಕೂ ಕೂಡ 15,000 ರೂಪಾಯಿ ಕೊಡ್ತೀವಿ. ಟ್ರಂಚಿಂಗ್ ಅಂದ್ರೆ ಅದೇ ರೇಷ್ಮೆ ಇಲಾಖೆಯಲ್ಲಿ ಬರುತ್ತೆ ಸಂಬಂಧಪಟ್ಟಾಗೆ. ಕಾಂಪೋಸ್ಟ್ ಪಿಟ್ ಅಂತ ಅದು ಎರೆಹುಳಗೆ ಸಂಬಂಧಪಟ್ಟಂತ ಅದು 23,000 ರೂಪಾಯಿ ಬರುತ್ತೆ. ಇನ್ನು ಕೃಷಿ ಹೊಂಡ 12×12 ಅಳತೆ ಇದಕ್ಕೆ ನಾವು 30,000 ರೂಪಾಯಿ ಕೊಡ್ತೀವಿ. 15×15 40,000 ಕೊಡ್ತೀವಿ. ಜಾಗ ಸ್ವಲ್ಪ ದೊಡ್ಡದಾಗಿದ್ರೆ 18×18 ಅಡಿ ಆ ಜಾಗದಲ್ಲಿ ಮಾಡಿದ್ರೆ 50,000 ರೂಪಾಯಿಗಳನ್ನ ಕೊಡ್ತೀವಿ. ಇನ್ನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಸರ್ಕಾರಿ ರೋಡ್ ಬದಿ ಏನಿರುತ್ತೆ ಅಲ್ಲಿ ಅವ್ರ ಗಿಡಗಳನ್ನ ನೆಟ್ಕೊಳ್ತಾರೆ. ನಾವು ರೈತರಿಗೆ ಅವ್ರು ಯಾವ ಗಿಡಗಳನ್ನ ಚಾಯ್ಸ್ ಮಾಡ್ತಾರೆ ಅಂದ್ರೆ ನಾವು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿದಾಗ ರೈತರು ಅವ್ರ ಅನುಗುಣಕ್ಕೆ ತಕ್ಕನಿಗೆ ಬೇಡಿಕೆ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಕ್ರಿಯೋಜನೆ ಮಾಡಿ ಸಲ್ಲಿಸಿರ್ತೀವಿ. ಅವ್ರಿಗೆ ಯಾವ ಗಿಡ ಬೇಕು ಅಂತ ಗಿಡಕ್ಕೆ ಕೊಡ್ತೀವಿ. ಆ ಗಿಡನ ಅವರ ಜಮೀನಲ್ಲಿ ಬದಿನ ಅಂಚಿನಲ್ಲಿ ನೆಟ್ಕೊಂಡ್ರು ಕೂಡ ನಾವು 309 ರೂಪಾಯಿ ನಂಗೆ ಅವ್ರಿಗೆ ಒಂದು ದಿನದ ಕೂಲಿ, ಎಷ್ಟು ದಿನ ಗಿಡ ನೆಟ್ಟಕ್ಕೆ ತಗಲುವ ವೆಚ್ಚವನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡ್ತೀವಿ. ಈ ಅರಣ್ಯ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಗಿಡಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಮತ್ತೆ ಎಷ್ಟು ಸಹಾಯಧನವನ್ನು ತಾವು ನೀಡ್ತೀರಿ? ಒಬ್ಬರಿಗೆ ನಾವು 2,500 ಈ ಥರ ಅವ್ರ ಫಲಾನುಭವಿ ಅವ್ರ ಜಮೀನು ಒಂದು ಏನು ಅಳತೆ ಜಮೀನು ಇರುತ್ತೆ ಅದಕ್ಕೆ ತಕ್ಕನಾಗಿ ಇದು ಮಾಡಿರ್ತಾರೆ. ನಾವು ಆ ಗಿಡ ಯಾವುದು ಕೇಳಿದ್ರು ಕೂಡ ಕೊಡ್ತೀವಿ. ಸಿಲ್ವರು, ಎಬ್ಬೇವು, ಹಲಸು, ಮಾಗನಿ, ತ್ಯಾಗ ಮತ್ತು ಹಣ್ಣಿಗೆಗಳಿಗೆ ಸಂಬಂಧಪಟ್ಟಾಗಿ ಈಗ ಶೌಚಾಲಯ ಸುತ್ತನ ಹಣ್ಣಿಗೆ ನುಗ್ಗೆಕಾಯಿ ಮತ್ತು ಹಣ್ಣಿನ ಗಿಡಗಳನ್ನು ಕೂಡ ಅದನ್ನು ನಾವು ಕೊಡ್ತೀವಿ. ಎಲ್ಲ ಗಿಡ ಥರ ಗಿಡಗಳನ್ನು ಬೆಳೆಸಿ ಅವರು ಏನು ಬೇಡಿಕೆ ಕೊಟ್ಟರೆ ಬೇಡಿಕೆ ಅನುಗುಣವಾಗಿ ಫಲಾನುಭವಿಗಳಿಗೆ ಕೊಡ್ತೀವಿ. ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಎಲ್ಲ ಯೋಜನೆಗಳು ಕೂಡ ಹೇಗೆ ಅನುಷ್ಠಾನ ಆಗ್ತಾ ಇದ್ದಾವೆ, ಅದರಿಂದ ನಮ್ಮ ಕೃಷಿಕರು ಹೇಗೆ ಅನುಕೂಲವನ್ನು ಮಾಡ್ಕೊಳ್ತಾ ಇದ್ದಾರೆ? ನಾವು ಪ್ರತಿ 6 ತಿಂಗಳಿಗೊಮ್ಮೆ ಮೊದಲನೇದಾಗಿ ವಾರ್ಡ್ ಸಭೆ ಮಾಡಿ ರೈತರುಗಳಿಗೆ ಗ್ರಾಮ ಗ್ರಾಮಗೆ ಭೇಟಿ ನೀಡಿ ಆಯಾ ಗ್ರಾಮದ ಸದಸ್ಯರ ಅಧ್ಯಕ್ಷತೆಯಲ್ಲಿ ನಾವು ಒಂದು ನೇತೃತ್ವ ವಹಿಸಿ ಆ ಗ್ರಾಮದಲ್ಲಿ ಏನು ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಅವ್ರ ಹವಾಲುಗಳಿದೆ ಅದನ್ನು ನಾವು ಬೇಡಿಕೆ ಪಟ್ಟಿಯನ್ನು ತಗೊಬಂದು ತದನಂತರ ನಾವು ಗ್ರಾಮ ಸಭೆಯನ್ನು ನೆರವೇರಿಸಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಕೂಡ ತಗೊಳ್ತೀವಿ. ತದನಂತರ ಗ್ರಾಮ ಪಂಚಾಯತಿಯಲ್ಲಿ ನಾವು ಸಾಮಾನ್ಯ ಸಭೆಯನ್ನು ಕರೆದು ನಮ್ಮ ಪಂಚಾಯತಿಗೆ ಏನು ಒಂದು ಅನುಗುಣವಾಗಿ ಒಂದು ಅನುದಾನ ಮಿತಿ ಕೊಟ್ಟಿರ್ತಾರೆ ಮಿತಿಗೆ ನಾವು ಏನು ವಾರ್ಡ್ ಸಭೆ ಗ್ರಾಮ ಸಭೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಫಲಾನುಭವಿಗಳನ್ನು ಅವರ ಕ್ರೈಟೀರಿಯಾಗೆ ಅನುಗುಣವಾಗಿ ವೇಟಿಂಗ್ ಲಿಸ್ಟ್ ಮಾಡ್ತೀವಿ. ಫಸ್ಟ್ ಯಾರು ಬಡವ ಇದ್ದಾರೆ ಅವ್ರಿಗೇನು ಅವಶ್ಯಕತೆ ಇದೆ, ಈಗ ಯಾವ ಸಮಯದಲ್ಲಿ ಏನೇನು ಮಳೆಗಾಲದಲ್ಲಿ ಯಾವ ಹಂತದಲ್ಲಿ ಕೆಲಸ ಮಾಡ್ಬೋದು, ಬೇಸಿಗೆ ಕಾಲದಲ್ಲಿ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ಅಂಥವಾರು ನಾವು ಅದನ್ನು ಪಟ್ಟಿ ಮಾಡಿ ಅದರ ಅನುಗುಣವಾಗಿ ಕಳಿಸ್ಕೊಟ್ಟು ನಾವು ಆ ಥರ ಕಾಮಗಾರಿಗಳನ್ನ ನಿರ್ವಹಿಸ್ತೀವಿ. ಅದರಲ್ಲಿ ರೈತರು ಕೂಡ ಉದಾಹರಣೆಗೆ ಮಳೆಗಾಲದಲ್ಲಿ ಅವರ ಜಮೀನು ಬದುಗಳಲ್ಲಿ ಸೈಡ್ ಜಮೀನು ಅಂಚಿನಲ್ಲಿ ನಾವು ಕೊಟ್ಟಂತ ಸಿರುವಾರ ತ್ಯಾಗಮ ಈ ಥರ ಗಿಡಗಳನ್ನ ಕೊಟ್ಟರೆ ಆ ಮಳೆಗಾಲದಲ್ಲಿ ಹಾಕೊಂಡ್ರೆ ಅದು ನೀಟಾಗಿ ಬೆಳವಣಿಗೆಯಾಗಿ ಅದು ಇದಾಗುತ್ತೆ. ಬೇಸಿಗೆ ಕಾಲದಲ್ಲಿ ಉದಾಹರಣೆಗೆ ಈಗ ಬದುಗಳನ್ನ ಮಾಡೋಂಥದ್ದು ಕೃಷಿ ಹೊಂಡ ಮಾಡೋದು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಕೃಷಿ ಹೊಂಡ ಮಾಡೋದ್ರಿಂದ ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಅದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಥರ ವೈಯಕ್ತಿಕ ಕಾಮಗಾರಿಗಳನ್ನ ನಾವು ರೈತರಿಗೆ ಸವಲತ್ತನ್ನು ಒದಗಿಸ್ಕೊಡ್ತೀವಿ. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಪಂಚಾಯತ್ಗೂ ಕೂಡ ಏನಾದರೂ ಗುರಿ ಇರುತ್ತಾ, ಇಷ್ಟನ್ನ ನೀವು ತಲುಪಬೇಕು ಅಂತ ಹೇಳಿ, ಅದು ಇದ್ದದ್ದೇ ಆದರೆ ನೀವು ಹೇಗೆ ಆ ಗುರಿಯನ್ನು ತಲುಪ್ತಾ ಇದ್ದೀರಿ? ಸರ್ಕಾರದ ನಿಯಮದ ಪ್ರಕಾರ ನಮಗೆ ಏನು ನಾವು ಜಾಬ್ ಕಾರ್ಡ್ ಕುಟುಂಬಗಳಿದ್ದಾವೆ, ಕುಟುಂಬಕ್ಕೆ ಜಾಬ್ ಕಾರ್ಡ್ನ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ. ಒಂದು ಜಾಬ್ ಕಾರ್ಡ್ಗೆ 100 ದಿನ ಕೆಲಸ, 8 ಒಂದು ದಿನಕ್ಕೆ ಕೂಲಿ 309 ರೂಪಾಯಿ. ಈ ಅನುಗುಣವಾಗಿ ನಾವು ನಮಗೆ ಸರ್ಕಾರದಿಂದ ಲೇಬರ್ ಬಜೆಟನ್ನು ಕೊಟ್ಟಿರ್ತಾರೆ. ಆ ಅನುಗುಣವಾಗಿ ನಾವು ಕೆಲವೊಂದು ಈಗ ಉದಾಹರಣೆಗೆ 1,000 ಜಾಬ್ ಕಾರ್ಡ್ ಇದೆ ಅಂದರೆ 800 ಜಾಬ್ ಕಾರ್ಡ್ ಆಕ್ಟಿವ್ ಆಗಿರ್ತೀವಿ, ಇನ್ನು 200 ಜಾಬ್ ಕಾರ್ಡ್ ವರ್ಕ್ನ ಮಾಡಿರಲ್ಲ. ಅದಕ್ಕೆ ನಾವು ಒಂದು ಅಡಿಷನಲ್ ಆಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಏನು ಅನುದಾನ ನಿಗದಿ ಮಾಡಿರ್ತಾರೆ ನಿಗದಿಗೆ ಕ್ರಿಯೋಜನೆಯನ್ನು ತಯಾರಿಸಿ ಸಲ್ಲಿಸಿರ್ತೀವಿ. ತದನಂತರ ಆ ಕಾಮಗಾರಿ ಎಲ್ಲ ಸಂಪೂರ್ಣ ಆದಂತಾಗ ಹೆಚ್ಚುವರಿ ಕ್ರಿಯೋಜನೆಯನ್ನು ಮಾಡಿ ನಾವು ಅನುಮೋದನೆ ಮಾಡಿ ಕೆಲಸ ಮಾಡಿಸೋಕ್ಕೆ ಇದೊಂದು ಸರ್ಕಾರದಲ್ಲಿ ಅನುಮತಿ ಇದೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕವಾಗಿ ಅವರ ತೋಟಗಳಲ್ಲಿ ಜಮೀನುಗಳಲ್ಲಿ ಕೆಲಸವನ್ನು ಮಾಡಿಕೊಳ್ಳಬಹುದು, ಅದಕ್ಕೆ ಪೂರಕವಾಗಿ ಒಂದಷ್ಟು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕಾಮಗಾರಿಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಕೃಷಿಗೆ ಪೂರಕವಾದಂತಹ ಯಾವೆಲ್ಲ ಸಾಮುದಾಯಿಕ ಕಾಮಗಾರಿಗಳನ್ನು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮಾಡಿಕೊಳ್ಳಬಹುದು, ನಿಮ್ಮ ಒಂದು ಪಂಚಾಯತಿಯ ಮಟ್ಟದಲ್ಲಿ ಏನೆಲ್ಲ ಆಗಿದ್ದಾವೆ ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಈ ಒಂದು ಯೋಜನೆಯಲ್ಲಿ ಈಗಾಗಲೇ ವೈಯಕ್ತಿಕವಾಗಿ ಏನೇನು ಮಾಡ್ಕೊಬೋದು ಅನ್ನೋದನ್ನು ನಮ್ಮ ಪಿಡಿಒ ಮತ್ತು ನಾವು ಕೂಡ ಈಗಾಗಲೇ ತಿಳಿಸಿದ್ವಿ. ಸಮುದಾಯ ಒಂದು ಇದರಲ್ಲಿ ಈಗ ಶಾಲೆ ಆವರಣ ಆಗಿರ್ಬೋದು ನಿರ್ಮಾಣ ಮಾಡ್ಬೋದು, ಹಾಗೆ ಸ್ಮಶಾನ ಅಭಿವೃದ್ಧಿ ಕೂಡ ಮಾಡ್ಬೋದು, ಹಾಗೂ ರೈತರಿಗೆ ಕಣ ಕೂಡ ಮಾಡ್ಬೋದು, ಹಾಗೂ ಕೆರೆ ಗುಗಟ್ಟೆಗಳನ್ನು ಹೊಳೆತ್ತುವುದು, ಹಾಗೂ ಕೊಳವೆ ಬಾವಿ ಅದಾಗಲೇ ಮಾತಾಡಿದ್ವಿ. ಮಲ್ಟಿ ಚೆಕ್ ಅಂದರೆ ಕೆಲವೊಂದು ಹಳ್ಳ ಕೊಳಗಳು ಇರ್ತವೆ ಮಲೆನಾಡು ಭಾಗದಲ್ಲಿ, ಅದಕ್ಕೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಬೋದು, ಹಾಗೂ ಅಲ್ಲಲ್ಲೇ ಗೋಡನ್ಗಳನ್ನು ನಿರ್ಮಾಣ ಮಾಡ್ಬೋದು ಗ್ರಾಮೀಣ ಮಟ್ಟದಲ್ಲಿ, ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಉದ್ಯಾನವನವನ್ನು ಪಾರ್ಕ್ ನಿರ್ಮಾಣ ಮಾಡ್ಬೋದು, ಅಂಗನವಾಡಿ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡ್ಬೋದು, ಹಾಗೂ ಗ್ರಾಮದ ಏನು ಲಿಮಿಟ್ ಒಳಗಡೆ ಕೆಲವೊಂದು ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣಕ್ಕೆ ಮಾಡ್ಬೋದು, ಜಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೋದು. ಇದರ ಜೊತೆಗೆ ಏನಾಗಿದೆ ಅಂದರೆ ಇವಾಗ ನಮ್ಮ ಜನಗಳ ಕೆಲವೊಂದು ರಸ್ತೆಗಳಿಲ್ಲ, ಮೊದಲೆಲ್ಲ ಮುಖ್ಯ ರಸ್ತೆಗೆ ಹೋಗಿ ಮುಖ್ಯ ರಸ್ತೆಯಿಂದ ರೈತರುಗಳಿಗೆ ಹೊಲಗಳಿಗೆ ಹೋಗ್ತಕ್ಕಂಥ ಜಾಗ ಇರ್ತಿಲ್ಲ. ಈಗ ಕೆಲವೊಂದು ಜಾಗ ಕೊಟ್ಟರೆ ನಮ್ಮ ಪಂಚಾಯತಿಯಿಂದ ಅವರ ರೈತರ ಹೊಲಗಳಿಗೆ ಹೋಗುವ ದಾರಿ, ನಮ್ಮ ಹೊಲ ನಮ್ಮ ದಾರಿ ಅಂತ ಒಂದು ಕೂಡ ಪ್ರಾಜೆಕ್ಟ್ ಇದೆ. ಈಗ ಯಾರೇ ಕೂಡ ಜಾಗ ಕೊಟ್ಟರೆ ಅಲ್ಲಿ ಪ್ರೈವೇಟ್ ಆಗಿರ್ಬೋದು ಇಲ್ಲ ಕೆಲವೊಂದು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಆಗಿರುತ್ತೆ, ಅದನ್ನು ಬಿಡಿಸಿ ನಾವು ನಮ್ಮ ರಸ್ತೆ ನಮ್ಮ ಹೊಲ ಅಂತ ಕೂಡ ಆ ಒಂದು ಯೋಜನೆಯಲ್ಲಿ ಮಣ್ಣಿನ ರಸ್ತೆ ಆಗಿರ್ಬೋದು ಆಮೇಲೆ ಜಲ್ಲಿ ರಸ್ತೆ ಆಗಿರ್ಬೋದು ನಿರ್ಮಾಣ ಮಾಡ್ಕೊಳ್ಬೋದು. ಈಗ ಏನಾಗಿದೆ ಅಂದರೆ ನಮ್ಮ ರೈತರುಗಳು ಎಷ್ಟೋ ಜನ ನಮ್ಮ ಪಂಚಾಯತಿಯನ್ನು ಒಂದು ಲಿಮಿಟ್ ಒಳಗಡೆ ಬಂದರೂ ಕೂಡ ಅವ್ರ ಪಂಚಾಯತಿಗೆ ಬಂದು ಮಾಹಿತಿ ಕೊರತೆಯಿಂದಾಗಿ ಕೆಲವರು ರೈತರುಗಳು ಈ ಒಂದು ಉಪಯೋಗನೇ ತಗೊಳ್ಳಲ್ಲ. ಯಾಕೆಂದರೆ ನಾವು ಗ್ರಾಮ ಸಭೆಗೆ ಹೋದಾಗ ಮತ್ತು ವಾರ್ಡ್ ಸಭೆಯಲ್ಲಿ ಎಷ್ಟೋ ರೈತರುಗಳಿಗೆ ನಾವು ಮೈಕ್ ಹಾಕಿ ಅನೌನ್ಸ್ ಮಾಡ್ತೀವಿ, ಆದರೂ ಕೂಡ ರೈತರುಗಳು ಭಾಗವಹಿಸೋದೇ ಕಡಿಮೆ, ತುಂಬ ವಿರಳ. ಯಾವಾಗಲೂ ನಮ್ಮ ಯೋಜನೆಗಳೆಲ್ಲ ಮುಗಿದಾದ್ಮೇಲೆ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಯಾರೇ ಪ್ರತಿಯೊಂದು ಎಲ್ಲ ಪ್ರತಿ ಪಂಚಾಯತಿನಲ್ಲಿ ವಾರ್ಡ್ ಸಭೆ ಆದಾಗ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ತಮಗೆ ಬೇಕಾದಂಥ ಒಂದು ನಿರ್ದಿಷ್ಟವಾಗಿ ವೈಯಕ್ತಿಕ ಕಾಮಿಯಾಗಿರ್ಬೋದು ಗ್ರಾಮದ ಯಾವುದೇ ಸಮುದಾಯ ಕಾರ್ಯಕರ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಅವರು ಒಂದು ಈ ಒಂದು ಯೋಜನೆಗೆ ನಾವು ನಿರ್ಮಾಣ ಮಾಡುವಾಗ ಆ ಅನುಕೂಲಕ್ಕೆ ತಕ್ಕಂತೆ ನಾವು ಯೋಜನೆಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅವರು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಏನು ಬೇಕು ಅನ್ನೋದನ್ನು ಗ್ರಾಮಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಕೊಡಬೇಕು ಅಂತ ನಮ್ಮ ರೈತರಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಯಾವುದೇ ವಾರ್ಡ್ ಸಭೆಗೆ ಖಂಡಿತವಾಗಲೂ ಹಾಜರಾಗಬೇಕು. ಗ್ರಾಮ ಸಭೆಗೆ ಪ್ರತಿಯೊಬ್ಬರು ಹಾಜರಾಗಿ ತಮ್ಮ ವೈಯಕ್ತಿಕವಾಗಿರ್ಬೋದು ಗ್ರಾಮಗಳಿಗೆ ಯಾವುದೇ ಯೋಜನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಗ್ರಾಮ ಸಭೆ ವಾರ್ಡ್ ಮೇಲೆ ತುಂಬ ಅನುಕೂಲ ಆಗಿದೆ. ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ಅಪ್ರೂವಲ್ ಆಗದಲ್ಲಿ ಯಾವುದೇ ಯೋಜನೆಯನ್ನು ನಾವು ಕೈಗೊಳ್ಳುವಂತಿಲ್ಲ. ರೈತರು ದಯಮಾಡಿ ತಿಳ್ಕೊಬೇಕು. ಸುಮ್ಮನೆ ಬಂದು ಪಂಚಾಯತಿಗೆ ಬಂದು ಕ್ಯೂ ನಿಂತ್ಕೊಂಡು ಯಾವುದೋ ಅವ್ರಿಗೆ ಬೇಕಾದ ಅನುಕೂಲವಾಗಿ ಬಂದು ಅಪ್ಲಿಕೇಶನ್ ಕೊಡೋದು, ಆ ಒಂದು ಅಪ್ಲಿಕೇಶನ್ ನಾವು ಪಂಚಾಯತಿನಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಗಿಲ್ಲ. ದಯಮಾಡಿ ನಮ್ಮ ರೈತ ಬಾಂಧವರು ಕೂಡಲೇ ಆ ಒಂದು ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ಬಂದು ತಮ್ಮ ಹೆಸರುಗಳನ್ನು ಬರೆಸಿ ತಮಗೆ ಬೇಕಾದಂಥ ಕಾರ್ಯಗಳ ಕೆಲಸಗಳಿರ್ಬೋದು ಈ ಒಂದು ಸಭೆಯಲ್ಲೇ ಸೇರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ಕೂಡ ನಮ್ಮ ರೈತರ ಬಾಂಧವರಲ್ಲಿ ಕೇಳ್ಕೊಳ್ತೇನೆ. ಅಂತಿಮವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅರುಣ್ ಕುಮಾರ್? ನಾವು ಹೇಳೋದಾದ್ರೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳಿಗೆ ಹೋದ್ರೆ ಒಂದು ನಿಗದಿ ಅಂತ ಇರುತ್ತದೆ, ಆದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಯಾವುದೇ ನಿಗದಿ ಅನ್ನೋದಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರು ಎಲ್ಲ ಒಂದು ಸಮೂಹ ಕಾಮಗಾರಿಗಳನ್ನು ಕೂಡ ಪಡಿಬೋದು, ವೈಯಕ್ತಿಕ ಕಾಮಗಾರಿಗಳನ್ನು ಪಡಿಬೋದು. ಇನ್ನೊಂದು ಏನಪ್ಪ ಅಂದರೆ ಯಾವುದೇ ಒಂದು ಯೋಜನೆಗಳನ್ನ ತಗೊಂಡ್ರು ಕೂಡ ಅವರಿಗೆ ನಿಗದಿತ ಸಮಯದಲ್ಲಿ ಹಣನ ಖಾತೆಗೆ ಜಮಾ ಆಗುವುದಿಲ್ಲ. ಆದರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರೇ ಗ್ರಾಮದಲ್ಲಿ 7 ದಿನ ಕೆಲಸ ನಿರ್ವಹಿಸಿದ 8ನೇ ದಿನಕ್ಕೆ ಅವರ ಖಾತೆಗೆ ಜಮಾ ಆಗುತ್ತೆ. ಅದು ಯಾವುದೇ ಕ್ಯಾಶ್ ನಗದು ರೂಪದಲ್ಲ, ಅವರ ಖಾತೆಗೆ ಆನ್ಲೈನ್ ಮುಖಾಂತರ ಹಣ ಜಮಾ ಆಗುತ್ತದೆ. ಈ ಒಂದು ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಇದೆ. ಈ ಯೋಜನೆಯಲ್ಲಿ ಬಿಟ್ಟರೆ ಬೇರೆ ಯಾವುದೇ ಯೋಜನೆ ಕೂಡ ಈ ಥರ ಒಂದು ಸೌಲಭ್ಯ ಸಿಗಲಾರದು. ಯಾಕೆಂದರೆ ಬೇರೆ ಕಡೆಯಿಂದ ಬೇರೆ ಕಡೆ ಕೆಲಸಕ್ಕೆ ಹೋದರೆ ಅವರಿಗೆ ಹಣದ ತೊಂದರೆ ಇನ್ನೊಂದು ಇರ್ಬೋದು. ನಮ್ಮ ಉದ್ಯೋಗ ಖಾತ್ರಿ ಆದರೆ ಅವರು 3ನೇ ದಿನ ಕೆಲಸ ಮಾಡಿದರೂ ಕೂಡ ಅವರು 7 ದಿನಕ್ಕೆ ನಾವು ಅವರ ಅಕೌಂಟ್ಗೆ ಆನ್ಲೈನ್ ಮುಖಾಂತರ ದುಡ್ಡು ಹೋಗೋದ್ರಿಂದ ಇಲ್ಲಿ ಯಾವುದೇ ಲೋಪದೋಷಗಳಾಗುವುದಿಲ್ಲ. ಅದೊಂದು ಸಮಾಧಾನವಾಗಿದೆ ಸರ್. ಒಳ್ಳೆಯದು ರಂಗಸ್ವಾಮಿ ಅವರೇ ಹಾಗೂ ಅರುಣ್ ಕುಮಾರ್ ಅವರೇ, ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಪಂಚಾಯಿತಿ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೃಷಿ ಚಟುವಟಿಕೆಗಳು ಹೇಗೆ ಅನುಷ್ಠಾನಗೊಳ್ತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ಅವುಗಳಿಂದ ಏನೆಲ್ಲ ಅನುಕೂಲಗಳನ್ನು ನಮ್ಮ ಕೃಷಿಕರು ಪಡೆಯಬಹುದು, ಹೇಗೆ ಪಡೆಯಬಹುದು, ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅಂತಕ್ಕಂಥ ವಿಚಾರಗಳನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕೃಷಿ ಚಟುವಟಿಕೆಗಳ ಅನುಷ್ಠಾನ ಕುರಿತು ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎಂಆರ್ ರಂಗಸ್ವಾಮಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡಿಎಸ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಇಲ್ಲದ ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620999969. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಇದುವರೆಗೂ ಪ್ರಸಾರವಾಯಿತು. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ವಿನೂತನ ಕಾರ್ಯಕ್ರಮ ಹೊಸ ಗಾನ ಬಜಾನ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನಿನ್ನ ಜೊತೆ ಜೋಪಾನ. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ಕೇಳುಗರು, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನಾಂಕ 102.2 MHz. ಇದೀಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:51 ಹಾಗೂ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 9:00 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, 9:30 ಗಜಲ್ಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾರಾಜಪುರಂ ಸಂತಾನಂ ಅವರ ಹಾಡುಗಾರಿಕೆ. ನಾಳೆ ಬೆಳಕಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಚಿಂತನ, ಮುತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ, 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 7:15 ಕರ್ನಾಟಕ ಸರ್ಕಾರದ ಜಲ ನೆಲ ನಿರ್ವಹಣಾ ಸಂಸ್ಥೆ ಧಾರವಾಡ ಇವರ ಪ್ರಾಯೋಜಿತ ಕಾರ್ಯಕ್ರಮ ವಲ್ಮಿ ಜಲ ನೆಲ ಜಾಗೃತಿ, 7:45 ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಮಿತಿಯ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, 7:50 ನಮ್ಮ ನಿಲಯದಿಂದ ಸವಿಗಾನ. ನಂತರ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು, 9:05 ಗಣಪತಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ಶರಾವತಿ ಮಹಿಳಾ ಸಂಘದ ಸದಸ್ಯೆ